ಇರ್ಬೋದು ಆಹಾರದಲ್ಲಿ, ಯಾಕಂದ್ರೆ ಈಗ ವಿಷಾನಿಲವನ್ನೇ ನಾವು ತಿನ್ನುವುದು, ಯಾಕಂತ ಹೇಳಿದ್ರೆ ಸಾವಯವ ಅಂತ ಹೇಳುದು ಮಾತ್ರ ಯಾರು ಕರೆಕ್ಟ್ ಆಗಿ ಇದು ಮಾಡುದಿಲ್ಲ. ಹೌದು. ಸರ್, ಈಗ ನಿಮ್ಮ ಕೃಷಿಯ ಬಗ್ಗೆ ಹೇಳಿ, ವಿಶೇಷವಾಗಿ ನೀವು ಮಿಶ್ರ ಕೃಷಿಯನ್ನ ಮಾಡ್ತಾ ಇರುವಂತವರು, ಈ ಕೃಷಿಯ ಬಗ್ಗೆ ಹೇಳಿ. ಕೃಷಿ ಅಂದ್ರೆ ಈಗ ನಾವು ಈಗ ಒಂದು ನಮ್ಮಲ್ಲಿ ಒಂದು 4.5 ಎಕರೆ ಜಾಗ ಉಂಟು, ಅದರಲ್ಲಿ ಅಡಿಕೆ ಮಾಡಿದ್ದೇವೆ, ಅಡಿಕೆ ಕೃಷಿ, ಮತ್ತೆ ತೆಂಗು, ಮತ್ತೆ ಬಾಳೆ ಗಿಡ, ಮತ್ತೆ ಕೊಕ್ಕ, ಮತ್ತೆ ಕಾಳು ಮೆಣಸು. ಈಗ ರೈತರಂತ ಹೇಳಿದ್ರೆ ಎಲ್ಲ ಇದ್ರೆ ಮಾತ್ರ ಅದರಲ್ಲಿ ಇದು ಮಾಡಬಹುದು, ಯಾಕಂದ್ರೆ ನಾವೇ ಸ್ವಲ್ಪ ನಾವೇ ಇದು ಮಾಡುದು, ಜನಗರನ್ನು ಕರೆದು ಏನು ಮಾಡುದಿಲ್ಲ, ನಾವೇ ಸ್ವಲ್ಪ ಸ್ವಲ್ಪ ಮಾಡಿ ಸಾವಯವ ದನ ಎಲ್ಲ ಉಂಟು, ಸಾವಯವ ಗೊಬ್ಬರ ಹಾಕಿ ಇದು ಮಾಡುದು. ಆದ ಕಾರಣ ತೊಂದರೆ ಇಲ್ಲ. ಮತ್ತೆ ಇದು ಸಹ ಅಷ್ಟೇ, ನಾವು ಅಡಿಕೆ ತೆಗೆಯುವುದು ಸ್ವಲ್ಪ ಸ್ವಲ್ಪ ನಾವೇ ಅಡ್ಜಸ್ಟ್ ಮಾಡಿ ಅಲ್ಲಿಂದ ಅಲ್ಲಿಗೆ ಕೊಂಡೋಗುದು. ಈಗಿನ ಇದರಲ್ಲಿ ನಮಗೆ ಈಗ ಮದ್ದು ಬಿಡ್ಲಿಕ್ಕೆ ಮತ್ತೆ ಅಡಿಕೆ ತೆಗಿಲಿಕ್ಕೆ ಎಲ್ಲ ಬಾರಿ ಜನ ಸಿಗುದು ಬಾರಿ ಕಷ್ಟ. ಹಟ್ಟಿ ಗೊಬ್ಬರದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಮೊದ್ಲೆಲ್ಲ ಸೊಪ್ಪು ಹಾಕಿ ಹಟ್ಟಿಯಲ್ಲೆಲ್ಲ ಗೊಬ್ಬರ ಮಾಡ್ತಾ ಇದ್ರು, ಇತ್ತೀಚೆಗಂತೂ ಬಾಚಿ ಹಟ್ಟಿಗಳೆಲ್ಲ ಬಂದಿದಾವೆ, ನೀವೇನಾದ್ರೂ ಬದಲಾವಣೆ ಮಾಡ್ಕೊಂಡಿದ್ರ? ಬದಲಾವಣೆ ಅಂದ್ರೆ ನಾವು ಮೊದಲಿಂದಲೇ ನಮ್ಮ ತಂದೆಯವರು ಕೃಷಿಕರು, ನಮಗೆ 3-4 ದನ ಎಲ್ಲ ಉಂಟು, ನಾವು ಬೇರೆ ಇದು ಎಲ್ಲ ತರುದು ಬಾರಿ ಕಮ್ಮಿ, ಒಂದ ಕೋಳಿ ಗೊಬ್ಬರ ಹಾಕುದು ಇಲ್ಲಾದ್ರೆ ಇದೆ ಹಟ್ಟಿ ಗೊಬ್ಬರವೇ ಆಗುದು. ಈಗ ಗೊಬ್ಬರ ಅಂದ್ರೆ ಮೊದಲು ಗೊಬ್ಬರ ಹಾಕ್ತಿದ್ದೆವು, ಈಗ ಗೊಬ್ಬರ ಕಮ್ಮಿ ಮಾಡಿ ಸಿಗನ್ ಎಣ್ಣೆ ಕೊಂಡೋಗಿ ಹಾಕುದು. ದಿವಸಲು 4-5 ಬಟ್ಟಿ ಸಿಗ್ತದೆ, ಅದನ್ನೇ ಕೊಂಡೋಗಿ ನಾವು ಡೈಲಿ ಹಾಕು ಡೈಲಿ, ಮತ್ತೆ ಅದರ ಸೋಗೆ ಎಲ್ಲ ಅದಕ್ಕೆ ಕಟ್ ಮಾಡಿ ಹಾಕುದು, ಹಾಲೆ ದೂಸಾಗಿ ಅದು ಕಟ್ ಮಾಡಿ ಅದರ ಮೇಲೆ ಇದು ಮಾಡಿ ಹಾಕುದು. ಬೇರೆ ಇದೆಲ್ಲ ಹೊರಗಿಂದ ತರೋದು ಬಾರಿ ಕಮ್ಮಿ. ಈಗ ಮಳೆಗಾಲದಲ್ಲೆಲ್ಲ ಏನ್ ಮಾಡ್ತೀರಿ, ನೇರವಾಗಿ ಗೊಬ್ಬರ ಹಾಕಿದ್ರೆ ಅದು ಕೊಚ್ಕೊಂಡು ಹೋಗುದಿಲ್ವ? ಅಲ್ಲ, ಮಳೆಗಾಲದಲ್ಲಿ ಅಂದ್ರೆ ಈಗ ಸಹ ನಾವು ಅದನ್ನೇ ಹಾಕುದು, ಇದು ಇದನ್ನು ಸ್ಟಾಕ್ ಮಾಡಿ ಹಾಕುದಿಲ್ಲ, ಡೈಲಿ ಮಾಡುದು ಡೈಲಿ, ಇಲ್ಲದ್ರೆ ಬಾರಿ ಕಷ್ಟ ಆಗ್ತದೆ, ಒಮ್ಮೆಲಾಗುವ ಬಾರಿ ಕಷ್ಟ ಆಗ್ತದೆ. ವರ್ಷ ಪೂರ್ತಿ ಹಾಕಿದ್ರೆ ಇಡೀ ತೋಟಕ್ಕೆ ಬರ್ತದ ಗೊಬ್ಬರ? ಇಡೀ ತೋಟ ಅಂದ್ರೆ ಈಗ ನಾವು ಅದು ನಿಲ್ಲಿಸ್ಲಿಕ್ಕೆಲ್ಲ ಎಷ್ಟು ಬರ್ತದ ಅಷ್ಟು ಹಾಗೆ ಮಾಡುದು. ಒಂದು ವರ್ಷದಲ್ಲಿ ಸಾಕಾದ್ರೆ 2 ವರ್ಷ ಹಾಗೆ ಮಾಡುದು. ಒಂದು ಮರದ ಎಷ್ಟು ಬುಟ್ಟಿ ಹಾಕ್ತೀರಿ ಗೊಬ್ಬರ? ನಾವು ಒಂದು ಬುಟ್ಟಿಯನ್ನು 3 ಮರಕ್ಕೆ ಬುಡ ಬಿಡಿಸ್ಲಿಕ್ಕೆ ಅಂತ ಇಲ್ಲ, ಸೋಗೆಲ್ಲ ಕುಚ್ಚಿ ಹಾಕ. ಹೌದು ಬುಡ ಬಿಡಿಸ್ಲಿಕ್ಕಿಲ್ಲ, ಅದನ್ನೇ ಹಾಕಿ ಬಿಡುದು. ಮತ್ತೆ ಇದಕ್ಕೆ ಮಾತ್ರ 2 ಬಟ್ಟಿ ಹಾಕುದು ತೆಂಗಿನ ಮರಕ್ಕೆ 2 ಬಟ್ಟಿ ಹಾಕುದು. ಮತ್ತೆ ಕೊಕ್ಕಕ್ಕೆ ಏನು ಹಾಕ್ಲಿಕ್ಕಿಲ್ಲ, ಅದೇ ಕೊಕ್ಕ ಸಹ ಅಷ್ಟೇ. ಈಗ ನಿಜವಾಗಿ ನೋಡಿದ್ರೆ ಕೊಕ್ಕ ಒಳ್ಳೆ ಇದು ಉಂಟು, ಯಾಕಂದ್ರೆ ಕೊಕ್ಕ ತುಂಬಾ ಜಾಸ್ತಿ ಬೇಕಂತ ಹೇಳ್ತಾರೆ. ಕೊಕ್ಕ ಈಗ ಕೆಂಪದಲ್ಲಿ ಹೋಗುವಾಗ ಸಾಕಾಗುದಿಲ್ಲ ಅಂತ ಹೇಳ್ತಾರೆ. ಆದ್ರೂ ಸಹ ಈಗ ಇದು ನಾವು ಅಡಿಕೆ ತೆಗೆಯುವಾಗ ಮತ್ತೆ ಇದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ, ಕಲೆ ಕೊಂಡೋಗ್ಲಿಕ್ಕೆಲ್ಲ ಬಾರಿ ಕಷ್ಟ ಆಗ್ತದೆ. ಅದನ್ನು ಸೈಡ್ ಅಲ್ಲಿ ಕೊಂಡು ಹಾಕಿದ್ರೆ ಹಾಕ್ಬೋದು, ಒಳಗೆ ಇದ್ರೆ ಬಾರಿ ಕಷ್ಟ. ಇಲ್ಲದ್ರೆ ಇನ್ಕಮ್ ನಿಮ್ಮ ಅಡಿಕೆ ಮರದಿಂದ ಜಾಸ್ತಿ ಉಂಟು ಅದರಲ್ಲಿ. ಒಂದು 45-50 ರೂಪಾಯಿ ಇದ್ರೂ ಕೂಡ ವರ್ಕೌಟ್ ಆಗ್ತದೆ. 45 ಅಲ್ಲ, ಈಗ 68 ಮೊನ್ನೆವರೆಗೆ ಇತ್ತು, 68 ಕೆಜಿಗೆ ಇತ್ತು, ಈಗ 55 ಉಂಟು. ಈಗ ನಿನ್ನೆ ಸಹ ಕೊಟ್ಟಿದ್ದೇನೆ ನಾನು. ಮಳೆಗಾಲದಲ್ಲಿ ಜಾಸ್ತಿ ಬರ್ತದೆ ಇಳುವರಿ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ, ಅದು ಬೀಜ ಎಲ್ಲ ಸರಿಯಾಗಿ ಇರುವುದಿಲ್ಲ, ಆದ ಕಾರಣ. ಈಗ ಕೊಕ್ಕೋದಲ್ಲಿ ಕೂಡ ಈ ಕೊಳೆ ರೋಗ ಎಲ್ಲ ಬರ್ತದಲ್ಲ, ಕಪ್ಪಾಗುವಂತದ್ದು, ಕಾಯಿ ಕಪ್ಪಾಗುವಂತದ್ದೆಲ್ಲ ಮಳೆಗಾಲದಲ್ಲಿ, ಅದಕ್ಕೆ ಏನಾದ್ರು ಸ್ಪ್ರೇ ಮಾಡ್ತೀರಾ? ಇಲ್ಲ, ಕೊಕ್ಕಕ್ಕೆ ಏನು ಮಾಡ್ಲಿಕ್ಕಿಲ್ಲ, ಅದು ಬಂದದನ್ನು ತೆಕ್ಕೊಳ್ಳುದಷ್ಟೇ, ಬೇರೆ ಏನಿಲ್ಲ. ಇದರಲ್ಲಿ ಈಗ ಅಳಿಲಿನ ಸಮಸ್ಯೆ ಆಗ್ಬೋದು, ಬೇರುವಿನ ಸಮಸ್ಯೆ ಆಗ್ಬೋದು, ಇಂತ ಸಮಸ್ಯೆ ಬರೋದಿಲ್ಲ? ಅದುಂಟು ಸರ್, ಅದು ಅಳಿಲು, ಮತ್ತೆ ನಿಮ್ಗೆ ಇದು ಮಂಗಗಳು ತಿಂತದೆ, ಅದೇ ಈ ಕುಂಡಚೆಲ್ಲ ಇದ್ದಾರ ಅದೆಲ್ಲ ಸ್ವಲ್ಪ ಅಳಿಲು ಅದೇ. ಆಮೇಲೆ ಈಗ ಗೆಲ್ಲನ್ನ ಕತ್ತರಿಸಲಿಕ್ಕೆ ಅಂತ ಉಂಟು? ಅದು ನಾವು ಈಗ ಅದೇ ಆಗಿದೆ, ಯಾಕಂತ ಹೇಳಿದ್ರೆ ನಿಜವಾಗಿ ಅದು ಕಟ್ಟು ಮಾಡಬೇಕು, ವರ್ಷಕ್ಕೊಮ್ಮೆ ಆದ್ರೆ ಕಟ್ಟು ಮಾಡ್ಬೇಕಂತ ಲೆಕ್ಕ. ನಾವು ಅದನ್ನು ಸ್ವಲ್ಪ ಬಿಟ್ಟು ಸ್ವಲ್ಪ ಮರ ಆಗಿದೆ, ಮರ ಆದ್ರೆ ಸ್ವಲ್ಪ ನೆರಳು ಜಾಸ್ತಿ ಆಗ್ತದೆ, ನೆರಳು ಜಾಸ್ತಿ ಆಗ್ತದೆ. ಹೌದು, ಮತ್ತೆ ನೆರಳು ಜಾಸ್ತಿ ಆದ್ರೆ ತೋಟಕ್ಕೆ ಸ್ವಲ್ಪ ರೋಗ ಬರೋದು ಜಾಸ್ತಿ. ಈ ಸಲ ಸ್ವಲ್ಪ ಕಟ್ಟಿಂಗ್ ಮಾಡಿದ್ದೇವೆ. ಈಗ ಅಡಿಕೆ ಮರಕ್ಕೆ ಹಟ್ಟಿ ಗೊಬ್ಬರ ಹಾಕ್ತೀವಿ, ರಾಸಾಯನಿಕ ಗೊಬ್ಬರ ಬೇಕು ಅಂತ ಅನಿಸ್ತದ? ಅಲ್ಲ, ಬೇಕಂತ ಅನಿಸ್ತದೆ, ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಫಾಸ್ಟ್ ಆಗಿರ್ತದೆ ಅಲ್ಲ, ನಮ್ದು ಸ್ವಲ್ಪ ಸ್ಲೋ ಫಾಸ್ಟ್ ಆಗಿರ್ತದೆ, ಬೇಕಂತ ಅನಿಸ್ತದೆ. ನಾವು ಒಂದು 2 ವರ್ಷ ಇದು ನೆಟ್ ಸರ್ಪ ಅಂತ ಒಂದು ಬಂತು ಸಾವಯವ, ಅದನ್ನ ಹಾಕಿದ್ದೇವೆ, ಒಳ್ಳೆ ಇದು ಉಂಟು, ಅದರಲ್ಲಿ ಏನು ಕಾಯಿ ಏನು ಉದುರುದಿಲ್ಲ, ಅದು ಸಕ್ಸಸ್ ಮಾಡಬಹುದು. ರೇಟ್ ಸ್ವಲ್ಪ ಅದ್ರ ಕಾಸ್ಟ್ಲಿ ಆಗ್ತದೆ ಅಷ್ಟೇ. ನೆಟ್ ಸರ್ಪ್ ಈಗ 500 ರೂಪಾಯಿ ಇರುವಾಗ ತೊಂದರೆ ಹಾಕುವಂತ ಕಾಣ್ತದೆ. ಹೌದು, ಈಗ ರೇಟ್ ಉಂಟಲ್ಲ, ರೇಟ್ ಇರುವಾಗ ಅದೇ ಹಾಕುವಂತ ಕಾಣ್ತದೆ. ಈಗ ಮಳೆಗಾಲದಲ್ಲಿ ಈಗ ಸಿಂಪರಣೆ ಮಾಡಬೇಕಲ್ಲ ಅಡಿಕೆಗೆ, ಅದೆಲ್ಲ ಹೇಗೆ ಮಾಡ್ತೀರಿ? ಅದು ಈಗ ನಾವು ನಮ್ಮ ತಮ್ಮ ಇದ್ದಾನೆ, ತಮ್ಮ ಸ್ವಲ್ಪ ಮಾಡುದು, ಬೇರೆ ಜನ ಅಂದ್ರೆ ಇವತ್ತು ಹೇಳಿದ್ರೆ ನಾಳೆ ಎಲ್ಲ ರೆಡಿ ಮಾಡುವಾಗ ಅವರಿಲ್ಲ, ಅವರನ್ನು ನಂಬಿದ್ರೆ ಬಾರಿ ಕಷ್ಟ. ಈಗ ನಮ್ಮ ಜನವಿದ್ರೆ ಅದನ್ನು ಸುಧಾರಿಸಿಕೊಂಡು ಸ್ವಲ್ಪ ಸ್ವಲ್ಪ ಆದ್ರು, ಈಗ ಒಂದು 2,000 ಗಿಡ ಇದ್ರೆ ನಾವು ಒಂದು 200-300ಕ್ಕೆ ಡೈಲಿ ಕೊಡುವಾಗ ಒಂದು ವಾರದಲ್ಲಿ ಫಿನಿಶ್ ಆಗ್ತದೆ. ಒಂದು ಡ್ರಮ್ ಇದ್ರೆ 200-300 ಬರ್ತದೆ? ಅಷ್ಟು ಬರ್ತದೆ ಅಷ್ಟು. ಮತ್ತೆ ಈಗ ಜನ ಕಮ್ಮಿ ಅಲ್ಲ, ಈಗ ನಮ್ಮ ಮಿಷನ್ ಪೆಟ್ರೋಲ್ ಇದು ಉಂಟು, ಅದರಲ್ಲಿ ಬಿಡುದು, ಅದರಲ್ಲಿ ಇಲ್ಲ ನೆಲದಿಂದ ಅಲ್ಲ, ಮೇಲೆ ಹತ್ತಬೇಕು, ಏನಿಟ್ಟು ಹತ್ತಬೇಕು. ಎಷ್ಟು ಎತ್ತರ ಇರ್ತದೆ ಮರ? ಮರ ಅಂದ್ರೆ ಅದು ಅದು ಸ್ವಲ್ಪ ಇದು 60 ಫೀಟ್ 50 ಫೀಟ್ ಅಲ್ಲಿ ಇರ್ಬೋದು. ಇರುದು, ಆದ್ರೂ ನಿಮ್ಗೆ ಸ್ವಲ್ಪ ಮೇಲೆ ಹೋಗುವಾಗ ಮತ್ತೆ ನಿಮ್ಗೆ ಇದು ಉಂಟಲ್ಲ ಅದು ಸಿಗ್ತದಲ್ಲ, ಅದರಲ್ಲಿ ಇದು ಮಾಡಿದ್ರೆ ಸ್ವಲ್ಪ ಇದಾಗ್ತದೆ. ಈಗ ವರ್ಷಕ್ಕೆ ಎರಡು ಅಥವಾ ಮೂರು ಸರಿ ನೀವು ಸಿಂಪರಣೆ ಮಾಡಬೇಕಾಗ್ತದೆ. ಹೌದು ಹೌದು. ಈ ಜೂನ್ ಮೊದಲ ವಾರದಲ್ಲಿ ಸಿಂಪರಣೆ ಮಾಡ್ಲಿಕ್ಕೆ ಆಗ್ತದ? ಈಗಂದ್ರೆ ನಾವು ಈಗ ಒಮ್ಮೆ ಒಮ್ಮೆ ಇಷ್ಟರವರೆಗೆ ಬಿಟ್ಟದ್ದು, ಏನು ರೋಗ ಏನಿಲ್ಲ ಇಷ್ಟರವರೆಗೆ. ಇನ್ನೀಗ ನೆಕ್ಸ್ಟ್ ಒಂದು ಅದೇ ಒಂದು ತಿಂಗಳಾಗುವಾಗ ನೀವು ರೆಡಿ ಮಾಡುದು. ಹಾಗೆ ಈ ವರ್ಷದ ಮಳೆ ನೋಡಿದ್ರೆ ಕೊಳೆ ರೋಗ ಸ್ವಲ್ಪ ಜಾಸ್ತಿ ಆಗಬಹುದು ಅಂತ ಏನಾದ್ರು ನಿರೀಕ್ಷೆ ಉಂಟ? ಅದು ಈಗ ಅಂದ್ರೆ ಈಗ ಹಿಮ ಬೀಳುವಾಗ ಸ್ವಲ್ಪ ಜಾಸ್ತಿ ಆಗುವ ಚಾನ್ಸಸ್ ಸಿಗ್ತದೆ ನೆಕ್ಸ್ಟ್. ಈಗಷ್ಟು ಗೊತ್ತಾಗುದಿಲ್ಲ. ಹೌದು, ಹಿಮ ಬೀಳುವಾಗ ಅದು ಸ್ವಲ್ಪ ಇದಾಗುವ ಚಾನ್ಸ್, ಆಗ ಅಡಿಕೆ ದೊಡ್ಡದಾಗಿ ಇರ್ತದೆ. ಹೌದು, ಮಳೆ ನಿಮ್ಗೆ ಬಿಟ್ಟು ಬಿಟ್ಟು ಬಂದ್ರೆ ಏನಾಗುದಿಲ್ಲ. ಮಳೆ ಡೈಲಿ ಬಂದ್ರೆ ಅದರಲ್ಲಿ ನೀರು ನಿಲ್ತದೆ, ಹಾಗಾಗಿ ಈ ನೊಣಗಳೆಲ್ಲ ಇದು ಮಾಡಿ ಅದನ್ನು ಇದು ಮಾಡ್ತದೆ, ರೋಗ ಬರ್ತದೆ. ಅದಕ್ಕೆ ಪ್ರತಿ ವರ್ಷವೂ ಕೂಡ ಈ ಕೊಳೆ ರೋಗ ಬರ್ತದೆ ಅಥವಾ ಒಂದು ಜಾಸ್ತಿ ಮಳೆ ಇದ್ರಾಗ ಮಾತ್ರ ಬರೋದು? ಮಳೆ ಜಾಸ್ತಿ ಇರುವಾಗ ಮಾತ್ರ. ಅದು ಸಹ ನಿಮ್ಗೆ ಫಾಸ್ಟ್ ಮಳೆ ಬಂದ್ರೆ ಏನು ಗೊತ್ತಾಗುದಿಲ್ಲ, ಅದು ಬಂದು ಬಿಸಿಲು ಬರ್ತದೆ ಒಣಗಿ ಹೋಗ್ತದೆ. ನಿಮ್ಗೆ ಅಣಿ ಅಣಿ ಬೀಳಿದ್ರೆ ಮಾತ್ರ ಅದು ರೋಗಕ್ಕೆ ಕಾರಣ ಅಂತ ನಾನು ನನ್ನ ಅನಿಸಿಕೆ. ಆಮೇಲೆ ಈಗ ಕಾಳು ಮೆಣಸನ್ನು ಕೂಡ ನೀವು ಈ ಅಡಿಕೆ ಮರಕ್ಕೆ ಹಾಕೊಂಡಿದ್ರಿ, ಇದ್ರ ಬಗ್ಗೆ ಹೇಳಿ. ಕಾಳು ಮೆಣಸು ಅಂದ್ರೆ ನಾವು ತುಂಬಾ ಹಾಕಿದ್ದೇವೆ, ಆದ್ರೂ ಅದಕ್ಕೆ ರೋಗ ಜಾಸ್ತಿ. ಅದೇ ಅದಕ್ಕೆ ಏನ್ ಮಾಡ್ತೀರಿ ಅದಕ್ಕೆ? ಅದಕ್ಕೆ ಎಂತ ಇಲ್ಲ, ಇದೆ ನಿಮ್ಗೆ ರೋಗಕ್ಕೆ ನಾವು ಎಂತ ಇದು ಮಾಡುದಿಲ್ಲ. ಇದೆ ಗೊಬ್ಬರ ಇದನ್ನು ಕೊಟ್ಟದನ್ನೇ ಕೊಡುದು, ಬೇರೆ ಅದಕ್ಕೆ ಎಕ್ಸ್ಟ್ರಾ ಏನು ಕೊಡುದಿಲ್ಲ ಇಷ್ಟರವರೆಗೆ. ಅದನ್ನು ತಗೊಳ್ಳುದು ಅಷ್ಟೇ. ಹೌದೌದು ಅಷ್ಟೇ. ಇದಕ್ಕೆ ಸಿಂಪರಣೆ ಮಾಡುದಿಲ್ಲ? ಇಲ್ಲ ಇಲ್ಲ, ಏನಿಲ್ಲ. ಏನು ಈಗ ಬೋರ್ಡ್ ಸಿಂಪರಣೆ ಮಾಡ್ಬೇಕ ಅಡಿಕೆಗೆ ಬಿಡುವಾಗ ಇದಕ್ಕೂ ಕೊಡುದಿಲ್ಲ? ಇಲ್ಲ ಇಲ್ಲ, ಅದು ಕೊಡುದಿಲ್ಲ. ಆಮೇಲೆ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ನೀರಿನ ವ್ಯವಸ್ಥೆ ನಮಗೆ ಬೋರ್ವೆಲ್ ಮತ್ತೆ ಬಾವಿ ಉಂಟು. ನಾವು ನೀರಂದ್ರೆ ಸ್ವಲ್ಪ ಕಮ್ಮಿ, ನಮಗೆ ಲಾಸ್ಟ್ ಆಗುವಾಗ ಸ್ವಲ್ಪ ಕಮ್ಮಿ ಆಗ್ತದೆ. ನಾವು ಬೋರಿನ ನೀರನ್ನು ಬಾವಿಗೆ ಹಾಕಿ ಮತ್ತೆ ನಿಮಗೆ ಪಂಪ್ ಅಲ್ಲಿ ಇದು ಕೊಡುದು. ಇದರಲ್ಲಿ 22 ಫಿಂಕ್ಲರ್ ಹೋಗ್ತದೆ ಬಾವಿ ಇದರಲ್ಲಿ, ಅದರಲ್ಲಿ 8 ಎಲ್ಲೆಲ್ಲ ಹೋಗುದಲ್ಲ, ಹಾಗೆ ಇದು ಮಾಡಿ ಅಡ್ಜಸ್ಟ್ ಮಾಡುದು. ಎರಡಕ್ಕೂ ಕೂಡ ಕರೆಂಟ್ ಬೇಕು, ಬೋರ್ವೆಲ್ ಇಂದ ಕೆರೆಗೆ ಹಾಕ್ಲಿಕ್ಕೂ ಬೇಕು. ಹೌದು ಹೌದು, ಹಾಗೆ ಹಾಗೆ ಮಾಡುದು. ಅದೇ ಈಗ ನೀರು ಕಡಿಮೆ ಇರುವ ಸಂದರ್ಭದಲ್ಲಿ ಸ್ಪ್ರಿಂಕ್ಲರ್ ಬದಲಿಗೆ ಡ್ರಿಪ್ ಎಲ್ಲ ಹಾಕ್ತಾರಲ್ಲ, ಅದು ಪ್ರಯತ್ನ ಪಡ್ಲಿಲ್ವ? ಅದು ಡ್ರಿಪ್ ನಾವು ಸ್ವಲ್ಪ ಗಿಡಗಳಿಗೆ ಹಾಕಿದ್ದೇವೆ, ಅದು ಅದನ್ನು ಡೈಲಿ ನೋಡ್ಬೇಕು, ಇಲ್ಲಾದ್ರೆ ಅದರಲ್ಲಿ ಒಯ್ಗೆ ಸಿಕ್ಕಿಕೊಂಡು ಸ್ವಲ್ಪ ಅಲ್ಲ. ಅದು ನಾವು ಅದು ಮಾಡಿ ನೋಡಿದ್ದೇವೆ, ಅದು ಅದರ ಇದೇ ಒಳ್ಳೇದಂತ ಕಾಣ್ತದೆ. ಆಮೇಲೆ ತೆಂಗು ಕೃಷಿಯ ಬಗ್ಗೆ ಹೇಳಿ. ತೆಂಗು ಕೃಷಿ ಅಂದ್ರೆ ತೆಂಗಿನ ಮರಕ್ಕೆ ಏನು ದೊಡ್ಡ ಇದಿಲ್ಲ, ನೀರು ಸಹ ಕಮ್ಮಿ, ಮತ್ತೆ ನಿಮಗೆ 2 ವರ್ಷಕ್ಕೆ ಅದರ ಫಲ ಸಿಗುವುದು. ತೆಂಗು ನಿಜವಾಗಿ ಒಂದು ಲೆಕ್ಕದಲ್ಲಿ ಅಡಿಕೆಯಿಂದ ಅದೇ ಒಳ್ಳೇದಂತ ಕಾಣ್ತದೆ ಈಗಿನ ಇದರಲ್ಲಿ. ಯಾಕಂದ್ರೆ ಬೊಂಡಕ್ಕೆ ಆಗ್ತದೆ ಮತ್ತೆ ತೆಂಗಿನಕಾಯಿ ಆಗ್ತದೆ. ನಿಮಗೆ ತೋಟ ಆದ್ರೆ ನಿಮಗೆ ಈಗ ಅಡಿಕೆದು ಇಲ್ಲ ಏನು ಬೇಡ ಅಂತ ಹೇಳಿದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಇದಾದ್ರೆ ನಿಮಗೆ ಏನಾದ್ರೂ ಬೊಂಡ ಕುಡಿಬಹುದು, ಏನಾದ್ರೂ ಮಾಡಬಹುದು ಇದರಿಂದ. ಬೊಂಡಕ್ಕೆಲ್ಲ ನೀವು ಮಾರಾಟ ಮಾಡಿ ಎಷ್ಟು ಸಿಗ್ತದೆ? ಬೊಂಡ ನಾವು ಮಾರಾಟ ಮಾಡುದಿಲ್ಲ, ನಾವು ತೆಂಗಿನಕಾಯಿ ಇದು ಮಾಡುದು, ಬೊಂಡ ತೆಗೆಯುದಿಲ್ಲ. ಬೊಂಡ ಮಳೆಗಾಲದಲ್ಲಿ ರೇಟ್ ಕಡಿಮೆ ಆಗ್ತದೆ ಅಂತ ಹೇಳ್ತಾರಲ್ಲ. ಹೌದು, ಮಳೆಗಾಲದಲ್ಲಿ ಸ್ವಲ್ಪ ರೇಟ್ ಕಮ್ಮಿ, ಯಾಕಂದ್ರೆ ಅದು ಮಳೆಗಾಲದಲ್ಲಿ ನಿಮಗೆ ಈ ತೂಕ ಜಾಸ್ತಿ, ಅದಕ್ಕೆ ಬೇಕಾದ ಸ್ವಲ್ಪ ರೇಟ್ ಅವರು ಕಮ್ಮಿ ಮಾಡ್ತಾರೆ. ಎವರೇಜ್ ಒಂದು ಕಾಯಿಗೆ ಎಷ್ಟು ಸಿಗ್ತದೆ? ಎವರೇಜ್ ಅಂದ್ರೆ ಈಗ ಕೆಜಿಗೆ 26-25 ಅಲ್ಲ, ಒಂದು 3 ಒಮ್ಮೊಮ್ಮೆ ಕೆಲವು ಚಿಕ್ಕದು 4 ಬೇಕಾಗ್ತದೆ ಒಂದು ಕೆಜಿಗೆ. ಹೌದು ಹೌದು, 10-12 ರೂಪಾಯಿ ಸಿಕ್ಕಿದಾಗ ತೆಗೆದು ಎಲ್ಲ ಅದನ್ನು ನೋಡುವಾಗ ಅದರ ಇದು ಕಟಿಂಗ್ ಮಾಡಿ ಎಲ್ಲ ನೋಡುವಾಗ ಎಂತ ಅದರಲ್ಲಿ ಸಿಗುದಿಲ್ಲ ದೊಡ್ಡದು. ಬೊಂಡ ತೆಗೆದ್ರೆ ಏನಾದ್ರೂ ಸಿಗ್ಬಹುದು. ಈಗ ಮರ ಹತ್ತಲಿಕ್ಕೆ ಏನಾದ್ರೂ ಸಾಧನ ಏನಾದ್ರೂ ಉಪಯೋಗಿಸ್ತೀರಾ? ಮರ ಹತ್ತಲಿಕ್ಕೆ ಅಂತ ಅದು ತಳೆ ಎಲ್ಲ ಉಪಯೋಗಿಸ್ತಾರೆ? ಹೌದು, ಈಗ ಒಬ್ರು ಇದ್ದಾರೆ ತೆಗಿಯೋರು, ಅವರು ಬಂದು ಮಿಷನ್ ಅಲ್ಲಿ ತೆಗೆದು ಹೋಗ್ತಾರೆ. ಅದು ಬೇರೆ ಜನ ಕರ್ಕೊಂಡು ಬಂದ್ರೆ ಅವರಿಗೆ 4 ದಿವಸ ಬೇಕಾಗ್ತದೆ, ಇವರು ಒಂದೇ ದಿವಸದಲ್ಲಿ ಎಲ್ಲ ತೆಗ್ತಾರೆ. ಈಗ ತೆಂಗಿನ ಮರ ಹತ್ತಲಿಕ್ಕೆ ಈ ಮೆಷಿನ್ ಸುಲಭ? ಸುಲಭ, ಅದು ಬಾರಿ ಸುಲಭ. ನಮಗೆ ಇದು ನಮ್ಮ ಕೆಲಸ ಉಳಿತದೆ. ಒಂದು ತೆಂಗಿನ ಮರ ಹತ್ತಲಿಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ? ತೆಂಗಿನ ಮರಕ್ಕೆ ಈಗ ಒಂದು 60-65-60 ತಗೊಳ್ತಾರೆ. ಮನೆ ಹತ್ತಿರ ಇದ್ರೆ ಕಷ್ಟ, ಮತ್ತೆ ನಿಮ್ಗೆ ಮಿಷನ್ ಅಲ್ಲಿ ಆದ್ರೆ ಅಷ್ಟು, ಮತ್ತೆ ಇದರಲ್ಲಿ ಈಗ ಒಂದು 4-5 ತಗೊಂಡ್ರೆ 100 ಸೂ ತಗೊಳ್ಳೋರು ಇದ್ದಾರೆ, ಅದರಲ್ಲಿ ಆದ್ರೆ 45-50-60. ಮಳೆಗಾಲದಲ್ಲಿ ಕೂಡ ಮರ ಹತ್ತಬಹುದು, ಜಾರುದಿಲ್ಲ. ಅದು ಹತ್ತಬಹುದು, ಮಿಷನ್ ಅಲ್ಲಿ ಆಗ್ತದೆ. ಆಮೇಲೆ ಈಗ ಈ ಎಳೆಯ ಮಿಡಿಯಲ್ಲ, ಅದು ಚೆಂಡು ಪುಳ್ಳೆ ಅಂತ ಹೇಳ್ತೀವಿ, ಅದು ಬೀಳುದು ಅಂತ ಹೇಳ್ತಾರಲ್ಲ, ಅದು ಯಾಕೆ ಬೀಳ್ತದೆ? ಅದು ಎಂತ ಅಂತ ಗೊತ್ತಾಗುದಿಲ್ಲ, ಅದು ಇದು ತೆಂಗಿನ ಮರದಲ್ಲಿ ಎಂತ ವಿಷಯ ಅಂತ ನಮಗೆ ಗೊತ್ತಾಗುದಿಲ್ಲ ಅದ್ರ ಬಗ್ಗೆ. ಪೊಟ್ಯಾಶ್ ಕಡಿಮೆ ಆದ್ರೆ ಹಾಗೆ ಬೀಳ್ತದೆ? ಅದೇ ಅದೇ ಹೇಳ್ತಾರೆ, ಹಾಗೆ ಪೊಟ್ಯಾಶ್ ಕಮ್ಮಿ ಆದ್ರೆ ಹಾಗೆ ಬೀಳ್ತದೆ, ಸ್ವಲ್ಪ ಉಪ್ಪಿನಂಶ ಕೊಡಬೇಕು ಅಂತ ಹೇಳ್ತಾರೆ. ಅದು ಹೌದು. ನೀವೇನೋ ಪ್ರಯತ್ನ ಮಾಡ್ಲಿಲ್ವಾ? ನಾವಂದ್ರೆ ನಾವು ನಮ್ಮಲ್ಲಿ ಆದ ನಾವು ಕಟ್ಟಿಗೆಯಲ್ಲಿ ಇದು ಮಾಡ್ತೇವೆ, ಬೂದಿ ಅದನ್ನು ಅದಕ್ಕೆ ಹಾಕುದು. ಸುಡು ಮಣ್ಣು ಅಂತ ಮಾಡ್ತೀರಾ? ಸುಡು ಮಣ್ಣು ಮಾಡ್ತೇವೆ, ಅದು ತರಕಾರಿಗೆ ಮಾಡ್ತೇವೆ. ಸುಡು ಮಣ್ಣು ಮಾಡಿ ತರಕಾರಿ ಮಾಡ್ತೇವೆ ಸಾವಯವ. ಸ್ವಲ್ಪ ಹೇಳಿ ಅದರ ಬಗ್ಗೆ, ತರಕಾರಿ ಕೃಷಿ ಹೇಗೆ ಮಾಡ್ತೀರಿ, ಏನೇನು ಬೆಳಿತೀರಿ, ಬೇಸಿಗೆಯಲ್ಲಿ ಮಾಡ್ತಿರೋ ಮಳೆಗಾಲದಲ್ಲಿ ಮಾಡ್ತಿರೋ? ಮಳೆಗಾಲದಲ್ಲಿ ಜಾಸ್ತಿ ಮಾಡುದು, ಬೇಸಿಗೆಯಲ್ಲಿ ಸ್ವಲ್ಪ ನೀರಿನ ಸ್ವಲ್ಪ ಪ್ರಾಬ್ಲಮ್ ಇರುವ ಕಾರಣ ಈಗ ಮಳೆಗಾಲದಲ್ಲಿ ಈಗ ಸ್ವಲ್ಪ ಮಾಡಿದ್ದೇವೆ ಎಲ್ಲ. ಇದು ಮುಳ್ಳು ಸೌತೆ ಮತ್ತೆ ಹೀರೆಕಾಯಿ ಮತ್ತೆ ಸ್ವಲ್ಪ ಇದು ತೊಂಡೆಕಾಯಿ ಇದು ಎಲ್ಲ ಇದು ಮಾಡಿದ್ದೇವೆ ಸ್ವಲ್ಪ ಸ್ವಲ್ಪ. ಹೌದು, ಈಗ ಮಳೆಗಾಲದಲ್ಲಿ ಈ ಹುಳ ಹುಪ್ಪಟ್ಟಿಗಳೆಲ್ಲ ಬರ್ತಾವಲ್ಲ, ಅದರ ನಿಯಂತ್ರಣ ಎಲ್ಲ ಹೇಗೆ ಮಾಡ್ತೀರಿ? ಅದು ಯಾವಾಗೊಮ್ಮೆ ಇದೆ ನಾವು ಇದು ಕೊಡುದು, ಅದಕ್ಕೆ ಸ್ವಲ್ಪ ಫ್ರೇ ಕೊಡುದು ಅಷ್ಟೇ. ಅಂಗಡಿಯಿಂದ ತಂದು ರಾಸಾಯನಿಕ ರಾಸಾಯನಿಕ ಅದಕ್ಕೆ ಮಾತ್ರ ಕೊಡು. ಗೋಮೂತ್ರ ಬೇವಿನೆಣ್ಣೆ ಅಂತದೆಲ್ಲ ಮಾಡುದಿಲ್ಲ? ಅದು ಈಗ ಮಾಡಿದ್ರೆ ಸಹ ಅದು ನಿಲ್ಲುವುದು ಸ್ವಲ್ಪ ಕಷ್ಟ. ಹೌದು, ಹೀರೆಯಲ್ಲಿ ಎಲ್ಲ ಈ ಹಣ್ಣಿನ ನೋಣ ಅಂತ ಬರ್ತದಲ್ಲ, ಅದೆಲ್ಲ ನಿಯಂತ್ರಣ ಮಾಡ್ಲಿಕ್ಕೆ? ಅದು ಅಂದ್ರೆ ಈಗ ಅಷ್ಟು ಬರುದಿಲ್ಲ, ಈಗ ಈ ಟೈಮ್ ಅಲ್ಲಿ ಇನ್ನು ಲಾಸ್ಟ್ ಗೆ ಆಗುವಾಗ ಸ್ವಲ್ಪ ಅದೇ ಪ್ರಾಬ್ಲಮ್ ಕೊಡುದು. ಹೌದು, ಮಳೆ ಎಲ್ಲ ಜಾಸ್ತಿ ಆಗುವಾಗ ಸ್ವಲ್ಪ ಅದರ ಎಲೆ ಎಲ್ಲ ಹಳದಿಯಾಗಿ ಪ್ರಾಬ್ಲಮ್ ಕೊಡ್ತದೆ. ಆಮೇಲೆ ನೀವು ಪತ್ರಿಕೆಯಲ್ಲಿಯೂ ಕೂಡ ಪತ್ರಿಕಾ ಪ್ರತಿನಿಧಿಯಾಗಿಯೂ ಕೂಡ ನೀವು ಕೆಲಸ ಮಾಡ್ತಾ ಇದ್ರಿ, ಒಂದು ಮಾಹಿತಿಯನ್ನ ಕಲೆ ಹಾಕುವಂತದ್ದು, ಅದರ ರಿಪೋರ್ಟ್ ಮಾಡುವಂತದ್ದೆಲ್ಲ ಹೇಗೆ? ಅದು ಯಾಕೆಂತ ಹೇಳಿದ್ರೆ ನಾವು ಈಗ ಒಂದು ಒಬ್ಬರ ಇದರಲ್ಲಿ ಹೋಗಿ ಅವರ ಎಲ್ಲ ಡೀಟೇಲ್ಸ್ ತೆಕ್ಕೊಳ್ತೇವೆ ಫಸ್ಟ್ ಗೆ, ಅದರ ನಂತರ ನಾವು ಅದರ ಸ್ಟೋರಿ ಇದು ಎಲ್ಲ ಮಾಡ್ತೇವೆ. ಅವರ ಡೀಟೇಲ್ಸ್ ಎಲ್ಲ ತೆಕ್ಕೊಂಡು ಮತ್ತೆ ಇದು ಮಾಡುದು ಕನ್ಫರ್ಮ್ ಮಾಡಿ ಯಾವ್ದಾದ್ರು. ಈ ವಿಷಯದ ಆಯ್ಕೆ ಎಲ್ಲ ಹೇಗೆ ಮಾಡ್ತೀರಿ? ಆಯ್ಕೆ ಮಾಡುದಂತ ಹೇಳಿದ್ರೆ ಈಗ ನಾವು ಅದಕ್ಕೆ ಒಂದು ಇದಿರ್ತದೆ, ನಮಗೆ ಒಂದು ಎಲ್ಲರು ಸೇರಿ ಒಟ್ಟಿಗೆ ಸೇರಿ ಮೀಟಿಂಗ್ ಎಲ್ಲ ಮಾಡಿ ಅದರ ಬಗ್ಗೆ ಇದು ಮಾಡಿಯೇ ನಾವು ಇದನ್ನು ಮರುದಿವಸ ಪತ್ರಿಕೆಗೆ ಇದು ಮಾಡುದು. ಅಲ್ಲ, ಅದು ಸುದ್ದಿ ಆಯ್ತು. ಈಗ ಒಬ್ರು ಸಾಧಕರು ಇದ್ದಾರೆ, ಕೃಷಿಯಲ್ಲಿ ಒಂದು ಸಾಧನೆ ಮಾಡಿದವರು ಇರ್ತಾರೆ ಅಥವಾ ಹೈನುಗಾರಿಕೆಯಲ್ಲಿ ಸಾಧನೆ ಮಾಡಿದವರು ಇರ್ತಾರೆ, ಅವರ ಸಂದರ್ಶನ ಎಲ್ಲ ಹೇಗೆ ಮಾಡ್ತಿದ್ದೀವಿ? ಸಂದರ್ಶನ ಅಂದ್ರೆ ಅವರ ಮುಖಾಂತರ ನಾವು 10 ಜನ ಹೇಳ್ತಾರಲ್ಲ, ಒಂದು ನಮಗೆ ಗೊತ್ತಾಗ್ತದೆ ಇಂಥವ್ರು ಹೀಗೆ ಮಾಡ್ತಾರೆ ಅಂತ. ಅವರ ಮನೆಗೆ ಹೋಗಿ ಅವರ ಹತ್ರ ಕೇಳಿಯೇ ಅವರ ಇದನ್ನು ತಗೊಳ್ಳೋದು ನಾವು. ಕೆಲವು ಉದಾಹರಣೆ ಹೇಳಿ. ಉದಾಹರಣೆ ಅಂದ್ರೆ ಈಗ ತುಂಬಾ ಕಡೆ ಇದ್ದಾರೆ ಇಲ್ಲಿ ನಾವು ಜೇನು ಕೃಷಿ ಮಾಡೋದು, ಜೇನು ಹೌದು ಅಣಬೆ ಕೃಷಿ ಜೇನು ಕೃಷಿ ಅದರ ಬಗ್ಗೆ ಎಲ್ಲ ಅವರ ಮನೆಗೆ ಹೋಗಿ ನಾವು ಕಲೆಕ್ಟ್ ಮಾಡಿ ಇದು ಮಾಡುದು. ಆಮೇಲೆ ಈಗ ಇವತ್ತಿನ ಯುವಕರು ಬೇರೆ ಬೇರೆ ಉದ್ಯೋಗ ಬೇಕು ಅಂತ ಹೇಳಿ ಪೇಟೆಗೆ ಹೋಗುದನ್ನ ನಾವು ನೋಡ್ತೀವಿ, ನಿಮಗೆ ಅನಿಸ್ತದೆ? ನಿಜವಾಗಿ ನೋಡಿದ್ರೆ 4 ಮಕ್ಕಳಿದ್ರೆ ಒಬ್ಬನನ್ನು ಮನೆಯಲ್ಲಿ ನಿಲ್ಲಿಸಿದ್ರೆ ಒಳ್ಳೇದು, ಕೃಷಿಯ ನಿಲ್ಲಿಸುವುದು ಅಂತ ಸಮಸ್ಯೆ. ಹೌದು, ಯಾಕೆಂತ ಹೇಳಿದ್ರೆ ತಂದೆ ತಾಯಿಗ ಈಗ ಈಗಿನವರಿಗೆ ಎಂತಂತ ಹೇಳಿದ್ರೆ ಸಂಬಳ ಮುಖ್ಯ ಅಲ್ಲ, ಅವರಿಗೆ 10,000 ಕೊಟ್ರೆ ಸಹ ಪ್ಯಾಂಟ್ ಶರ್ಟ್ ಹಾಕಿ ಪೇಟೆಗೆ ಹೋಗಿ ಇದು ಮಾಡ್ಬೇಕು. ಮೊದಲಿನವರಿಗೆ ಆಗೆಲ್ಲ, ಅವರು ಹುಟ್ಟಿದಿಂದಲೇ ಕೃಷಿಯಲ್ಲಿ ಇದು ಮಾಡಿಕೊಂಡಿದ್ರು, ಅವರವರ ಮಕ್ಕಳನ್ನು ಅದರ ಬಗ್ಗೆ ಮಾಹಿತಿ ಕೊಟ್ಟು ಸ್ವಲ್ಪ ಇದು. ಈಗಿನ ಮಕ್ಕಳಂದ್ರೆ ತಂದೆ ತಾಯಿಗೆ ಸಷ್ಟಿ, ಅವರು ಬೆಂಗಳೂರು ಹೋಗ್ಲಿ ಅಲ್ಲಿ ಹೋಗ್ಲಿ ಇಲ್ಲಿ ಹೋಗ್ಲಿ ಸಂಬಳ ಮುಖ್ಯ ಅಲ್ಲ, ಇಲ್ಲಿ ತಂದೆ ತಾಯಿ ಅವರು ದುಡ್ದು ಕಷ್ಟಪಟ್ಟು ಇದು ಮಾಡ್ತಾರೆ, ಮತ್ತೆ ಈಗಿನ ಮಕ್ಕಳಿಗೆ ಅದೇನೆಲ್ಲ ಗೊತ್ತೇ ಆಗುದಿಲ್ಲ. ಸಂಪಾದನೆ ಎಷ್ಟು ಬೇಕು, ಇದನ್ನ ಹೇಗೆ ದುಡಿಯುವಂತದ್ದು ಅಂತ? ಸಂಪಾದನೆ ಅಂದ್ರೆ ಈಗ ಕೆಲವರಿಗೆ ಅಂತ ಹೇಳಿದ್ರೆ ಈಗ 100,000 ಸಂಬಳ ಇರ್ತದೆ ಕೆಲವು ಇದರಲ್ಲಿ, ತೃಪ್ತಿ ಇರುವುದಿಲ್ಲ. ಇಲ್ಲಿ ತೋಟದಲ್ಲಿ ಕೆಲಸ ಮಾಡುವವನಿಗೆ 400-300 ರೂಪಾಯಿ ಸಿಗ್ತದೆ ಆರಂಭದಲ್ಲಿ ಇರ್ತಾನೆ, ಅವನಿಗೆ ಬೇರೆ ಏನು ಇದು ಇರುವುದಿಲ್ಲ. ದೊಡ್ಡ ಸಂಬಳ 100,000 ಜಾಸ್ತಿ ಆದ್ರೆ ಅವನಿಗೆ ದುಷ್ಟವೇ ಜಾಸ್ತಿ ಇರ್ತದೆ. ಇಲ್ಲಿ ಜೊತೆಗೆ ಕುಟುಂಬದ ಜೊತೆಗೆ ಆರಾಮವಾಗಿ ಇರಬಹುದು. ಹೌದು ಹೌದು, ದೂರ ಕೊಡೆ ಹೌದು, ಹೊರಗಿನ ದೇಶಕ್ಕೆ ಹೋಗಿ ದುಡಿಯಕ್ಕಿಂತ ಇಲ್ಲಿಯೇ ಕಮ್ಮಿ ಆದ್ರೂ ಸಹ ನೆಮ್ಮದಿಯಿಂದ ತಂದೆ ತಾಯಿ ಒಟ್ಟಿಗೆ ಬದುಕಬಹುದು. ಬಹಳ ಸಂತೋಷ ರಮೇಶ್ ಅವರೇ. ಕೃಷಿ ಜೊತೆ ಜೊತೆಗೆ ಪತ್ರಿಕಾ ಪ್ರತಿನಿಧಿಯಾಗಿಯೂ ಕೂಡ ನೀವು ಕೆಲಸವನ್ನ ಮಾಡ್ತಾ ಇದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮಿಶ್ರ ಕೃಷಿ ಮತ್ತು ಆಡು ಸಾಕಣೆಯ ಅನುಭವದ ಕುರಿತು ಪುತ್ತೂರು ತಾಲೂಕು ಚಿಕ್ಕಮೂಡ್ನೂರಿನ ರಮೇಶ್ ಎಂ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಇನ್ನು ಸ್ಯಾರೀಸ್ ಡ್ರೆಸ್ಸಸ್ ಎಲ್ಲ ಎಲ್ಲಿ ತಗೊಳ್ಳೋದು? ನಿಮ್ಮ ಕ್ವೆಶ್ಚನ್ ಮಾರ್ಕ್ಗೆ ಎಲ್ಲಿದೆ ಫುಲ್ ಸ್ಟಾಪ್? ನಿಮ್ಮ ಎಲ್ಲಾ ಒಕೇಶನ್ಸ್ ಗೂ ಸೂಟ್ ಆಗುವಂತಹ ವೈಡ್ ವೆರೈಟಿ ಡಿಸೈನ್ಸ್ ಗಳು, ಮದುವೆ, ಮೆಹಂದಿ, ರಿಸೆಪ್ಷನ್ ಪಾರ್ಟಿ, ಹೀಗೆ ಎಲ್ಲಾ ರೀತಿಯ ಶುಭ ಸಮಾರಂಭಗಳಿಗೆ ಬೇಕಾದ ವೈವಿಧ್ಯಮಯ ಕಲೆಕ್ಷನ್ಸ್ ನೊಂದಿಗೆ ಬರ್ತಾ ಇದೆ. ಭಾಗ್ಯಲಕ್ಷ್ಮಿ ಸಿಲ್ಕ್ಸ್, ರಾಜ್ ಪ್ಯಾಲೇಸ್, ಮುಲ್ಕಿ ಬಸ್ ಸ್ಟ್ಯಾಂಡ್ ಬಳಿ, ಮುಲ್ಕಿ. ದೇಶದ ಸ್ವಾತಂತ್ರ್ಯದ 75ನೇ ವರ್ಷಾಚರಣೆಯ ಈ ಸಂದರ್ಭದಲ್ಲಿ ಇಡೀ ದೇಶ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದೆ. ಈ ಸಮಯದಲ್ಲಿ ನಾವು ಶುದ್ಧ, ಹಸಿರು ಮತ್ತು ಸುರಕ್ಷಿತ ವಿಧಾನದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ದೇಶವನ್ನು ಪ್ರಗತಿಯ ಉತ್ತುಂಗಕ್ಕೇರುವಂತೆ ಮಾಡಲು ನಿರಂತರವಾಗಿ ಶ್ರಮಿಸುತ್ತಿದ್ದೇವೆ. ಸದೃಢ ಅರ್ಥವ್ಯವಸ್ಥೆಯೇ ಆಗಿರಲಿ, ವಿಜ್ಞಾನ ಸಂಶೋಧನೆಯೇ ಆಗಿರಲಿ, ಅತ್ಯಾಧುನಿಕ ಕೃಷಿ ಪದ್ಧತಿಯೇ ಇರಲಿ, ಮಂಗಳಯಾನವೇ ಆಗಿರಲಿ, ಯೋಗದಿಂದ ರೋಗದ ಮೇಲೆ ವಿಜಯ ಸಾಧಿಸುವ ವಿಷಯವೇ ಆಗಿರಲಿ, ಭಾರತದ ಪರಮಾಣು ಶಕ್ತಿ ಸಂಪನ್ನತೆಯೇ ಆಗಿರಲಿ, ದೇಶದ ಯಶಸ್ಸಿನ ಪುಟಗಳಲ್ಲಿ ನಾವು ಕೂಡ ನಮ್ಮ ಅಮೂಲ್ಯ ಕೊಡುಗೆಗಳಿಂದ ಅನೇಕ ಸುವರ್ಣ ಅಧ್ಯಾಯಗಳನ್ನು ಸೇರಿಸಿದ್ದೇವೆ. ನಾವು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ನಾವು ಪರಮಾಣು ಶಕ್ತಿಯಿಂದ ಸ್ವಚ್ಛ, ಸುರಕ್ಷಿತ ಮತ್ತು ಹಸಿರು ವಿದ್ಯುತ್ ಉತ್ಪಾದನೆ ಮಾಡುವ ಜೊತೆಗೆ ದೇಶವಾಸಿಗಳ ಉತ್ತಮ ಜೀವನ ಹಾಗೂ ದೇಶದ ಪ್ರಗತಿಯಲ್ಲಿ ನಿರಂತರವಾಗಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದೇವೆ. ಈಗ ಕೇಳಿ, ಮಲ್ಲಿಗೆ ಬೆಳೆಯಲ್ಲಿ ರೋಗ ನಿರ್ವಹಣೆ, ಈ ಕುರಿತು ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಸ್ವಾತಿ ಶೆಟ್ಟಿ ಅವರೊಂದಿಗಿನ ಸಂದರ್ಶನ. ಸ್ವಾತಿ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಕರಾವಳಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಲ್ಲಿಗೆ ಕೃಷಿಗೆ ಒಂದು ಹೆಚ್ಚಿನ ಒತ್ತನ್ನು ರೈತರು ಕೊಡುವುದನ್ನು ನಾವು ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಉಡುಪಿ ಮಲ್ಲಿಗೆ ಅನ್ನುವಂಥದ್ದು ಬಹಳ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ಇದರಲ್ಲಿ ಎದುರಿಸುವಂತಹ ಸವಾಲುಗಳಲ್ಲಿ ರೋಗಗಳು ಕೂಡ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾ ಇದೆ ಅಂತ ಕೇಳಿದ್ದೀವಿ. ಒಂದು ರೋಗಗಳ ಒಂದು ಪ್ರಾಮುಖ್ಯತೆ ಏನು ಮಲ್ಲಿಗೆ ಕೃಷಿಯಲ್ಲಿ ಅಂತ ಹೇಳಿ? ಮಲ್ಲಿಗೆ ಕೃಷಿಯಲ್ಲಿ ಹಲವಾರು ರೋಗಗಳು ಬರ್ತವೆ. ಮೊದಲನೇದಾಗಿ ಹೇಳೋದಾದರೆ ಎಲೆ ಚುಕ್ಕೆ ರೋಗ, ಎರಡನೇದಾಗಿ ಸೊರಗು ರೋಗ, ಮತ್ತು ತುಕ್ಕು ರೋಗ, ಬೂದಿ ರೋಗ, ಮತ್ತು ಬೇರುಗಂಟು ಜಂತು ಹುಳು, ಮತ್ತು ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಗಿಡದ ಕಾಂಡಕ್ಕೆ ಪಾಚಿ ಕಟ್ಟುವುದು ಒಂದು ಪ್ರಮುಖ ಸಮಸ್ಯೆಯಾಗಿದೆ. ಈ ಒಂದೊಂದಾಗಿ ನೋಡುವ ಬೇರೆ ಬೇರೆ ರೋಗಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಮೊದಲನೆಯ ರೋಗ ಯಾವುದು? ಎಲೆ ಚುಕ್ಕೆ ರೋಗ. ಎಲೆ ಚುಕ್ಕೆ ರೋಗದ ಒಂದು ಲಕ್ಷಣಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ಒಂದು ಹಾನಿಯನ್ನು ಉಂಟು ಮಾಡುತ್ತದೆ, ಇದನ್ನು ಹೇಗೆ ರೈತರು ಗುರುತಿಸಬಹುದು, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಎಲೆ ಚುಕ್ಕೆ ರೋಗ ಅನ್ನೋದು ಸರ್ಕೋಸ್ಪರ ಜಾಸ್ಮಿನಿಕೋಲಾ ಎನ್ನುವ ಶಿಲೀಂಧ್ರದಿಂದ ಬರುತ್ತದೆ. ಇದರ ರೋಗ ಲಕ್ಷಣಗಳು ಏನಂತ ನೋಡೋದಾದ್ರೆ, ವೃತ್ತಾಕಾರದ ಅಥವಾ ನಿರ್ದಿಷ್ಟ ಆಕಾರವಿಲ್ಲದ ಕೆಂಪು ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳು ಎಲೆ ಮೇಲೆ ಕಾಣಿಸಿಕೊಳ್ತವೆ. ನಂತರ ಈ ಚುಕ್ಕೆಗಳು ಎಲೆಗಳ ತುಂಬ ಹರಡಲು ಶುರುವಾಗ್ತದೆ. ನಂತರ ಎಲೆಗಳು ತುದಿಯಿಂದ ಒಣಗಿ ಮುದುಡಿ ಹೋಗ್ತವೆ. ಆ ನಂತರ ಎಲೆಗಳು ಗಟ್ಟಿಯಾಗಿ ಗಡಸಾಗ್ತವೆ ಮತ್ತು ಉದುರಿ ಹೋಗ್ತವೆ. ಈ ರೋಗ ಲಕ್ಷಣ ಎಲೆಗಳಲ್ಲಿ ಮಾತ್ರವಲ್ಲದೆ ಕಾಂಡ, ತೊಟ್ಟು, ಪುಷ್ಪ ಪಾತ್ರೆ, ದಳಗಳ ಮೇಲೂ ಕಾಣಿಸಿಕೊಳ್ಳುತ್ತದೆ. ಇದಾದ ನಂತರ ರೋಗದ ತೀವ್ರತೆ ಹೆಚ್ಚಾದಂತೆ ಬಳ್ಳಿಗಳು ಒಣಗಲು ಶುರುವಾಗ್ತವೆ. ಆಮೇಲೆ ಈ ರೋಗವು ಬೇಸಿಗೆಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ. ಇದೊಂದು ಗಾಳಿಯಲ್ಲಿ ಹರಡುವ ರೋಗಾಣುವಿನಿಂದ ಬರುವ ರೋಗವಾಗಿದೆ. ಬೇಸಿಗೆಯಲ್ಲಿ ಜಾಸ್ತಿ ಇಂಥ ಒಂದು ರೋಗದ ತೀವ್ರತೆ ಜಾಸ್ತಿ ಇರುವುದಕ್ಕೆ ಕಾರಣ ಬಹುಶಃ ನೀರಿನ ಕೊರತೆ ಇರಬಹುದು, ಅಥವಾ ಗಿಡವು ಕೂಡ ತುಂಬಾ ವೀಕ್ ಆಗಿರುವಂತಹದ್ದು ಇರಬಹುದು. ಈ ಶಿಲೀಂಧ್ರದ ಸಂತಾನೋತ್ಪತ್ತಿಯು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರೋದ್ರಿಂದ ಅದರ ಹರಡುವಿಕೆಯು ಕೂಡ ಹೆಚ್ಚಾಗುವ ಸಾಧ್ಯತೆ ಹೆಚ್ಚು. ಸಾಮಾನ್ಯವಾಗಿ ಈ ರೋಗಗಳನ್ನ ಹರಡುವಂತಹದ್ದು ಹೇಗೆ, ಗಾಳಿಯಲ್ಲಿ ಹರಡುವಂತಹದ್ದು, ನೀರಿನಲ್ಲಿ ಹರಡುವಂತಹದ್ದು ಹೇಗೆ ಇದು? ಶಿಲೀಂಧ್ರ ರೋಗಗಳು, ಹೆಚ್ಚಿನ ರೋಗಗಳು ಗಾಳಿಯಲ್ಲಿ ಹರಡ್ತವೆ. ಇನ್ನು ಕೆಲವು ರೋಗಗಳು ಮಣ್ಣಿನಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಣ್ಣನ್ನು ತೆಗೆದುಕೊಂಡು ಹೋಗುವಾಗ, ಸಾಗಿಸುವಾಗ ಅಲ್ಲೂ ಹರಡಬಹುದು. ಕೆಲವೊಂದು ಮಳೆ ನೀರಿನಿಂದ ಹರಡುವ ರೋಗಗಳು ಇರ್ತವೆ. ಇನ್ನು ನಾವು ನೀರು ನೀಡುವಾಗ ಆ ಸಮಯದಲ್ಲೂ ಕೂಡ ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಕೂಡ ರೋಗಗಳು ಹರಡುವ ಸಾಧ್ಯತೆ ಇದೆ. ಮತ್ತೆ ನಂಜಾಣು ರೋಗಗಳೆಲ್ಲ ಕೀಟಗಳ ಮೂಲಕ ಕೂಡ ಹರಡುವ ಸಾಧ್ಯತೆ ಉಂಟು. ಈಗ ಎಲೆ ಚುಕ್ಕಿ ರೋಗ ಅಂತ ಹೇಳಿದ್ರಲ್ಲ, ಇದರ ತೀವ್ರತೆ ಬೇಸಿಗೆಯಲ್ಲಿ ಜಾಸ್ತಿ ಇರ್ತದೆ ಅಂತ ಹೇಳಿದ್ರಿ, ಇದರ ಒಂದು ನಿರ್ವಹಣಾ ಕ್ರಮ ಅಂದರೆ ಹೇಗೆ, ಹೇಗೆ ಇದನ್ನು ನಿರ್ವಹಣೆ ಮಾಡುವಂಥದ್ದು? ನಿರ್ವಹಣೆ ಕ್ರಮವಾಗಿ ಶಿಲೀಂಧ್ರನಾಶಕಗಳ ಬಗ್ಗೆ ಮಾತನಾಡೋದಾದರೆ, ಹೆಕ್ಸಾಕೋನಜೋಲ್ ಎನ್ನುವ ಶಿಲೀಂಧ್ರ ನಾಶಕ, ಅದು ಮಾರುಕಟ್ಟೆಯಲ್ಲಿ ಕಾಂಟಾಫ್ ಎನ್ನುವ ಹೆಸರಿನಲ್ಲಿ ಸಿಗ್ತದೆ. ಅದನ್ನು 1 ಲೀಟರ್ ನೀರಿಗೆ 1 ಮಿಲಿಲೀಟರ್ ನಷ್ಟು ಬೆರೆಸಿ 15 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬೇಕು. ಹೆಕ್ಸಾಕೋನಜೋಲ್ ಎನ್ನುವಂಥ ಒಂದು ಶಿಲೀಂಧ್ರನಾಶಕ. ಶಿಲೀಂಧ್ರನಾಶಕ 1 ಲೀಟರ್ ನೀರಿಗೆ 1 ಮಿಲಿ ಲೀಟರ್ ಹಾಗೆ. ಹೌದು ಸರ್. ಈಗ ನಿರ್ವಹಣಾ ಕ್ರಮ ಅಂದ್ರೆ ಬರೀ ರಾಸಾಯನಿಕ ಸಿಂಪರಣೆ ಮಾತ್ರ ಮಾಡುವಂತಹದ್ದಲ್ಲ, ಈ ಗಿಡವನ್ನು ಕೂಡ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳುವಂತಹದ್ದು, ಮತ್ತು ನೀರಿನ ನಿರ್ವಹಣೆ ಮಾಡುವಂತಹದ್ದು, ಪೋಷಕಾಂಶದ ನಿರ್ವಹಣೆ ಮಾಡುವಂತಹದ್ದು, ಇದೆಲ್ಲವೂ ಕೂಡ ಪೂರಕವಾಗಿ ಕೆಲಸ ಮಾಡ್ತದೆ. ಈ ರೋಗದ ನಿರ್ವಹಣೆಗೆ ಶಿಲೀಂಧ್ರನಾಶಕಗಳು ಮಾತ್ರವಲ್ಲದೆ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು, ಅಂದರೆ ರೋಗಪೂರಿತ ಎಲೆಗಳನ್ನು ಅಥವಾ ಗಿಡದ ಭಾಗಗಳನ್ನು ನಾಶಪಡಿಸುವುದು, ಮತ್ತು ಉತ್ತಮ ಪೋಷಕಾಂಶ ನಿರ್ವಹಣೆ, ನೀರು ನಿರ್ವಹಣೆಯಿಂದ ಕೂಡ ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಮಲ್ಲಿಗೆ ಕೃಷಿಯಲ್ಲಿ ಎದುರಿಸುವಂತಹ ಇನ್ನೊಂದು ಪ್ರಮುಖ ಸಮಸ್ಯೆ ಸೊರಗು ರೋಗ ಎನ್ನುವಂತಹದ್ದು, ಒಂದು ರೀತಿಯ ವಿಲ್ಟ್ ಅಥವಾ ಸೊರಗು ರೋಗ. ಇದರ ಒಂದು ಲಕ್ಷಣಗಳು ಯಾವ ರೀತಿ ಇರ್ತವೆ, ಮತ್ತು ಯಾವ ರೀತಿ ಇದನ್ನು ನಿರ್ವಹಣೆ ಮಾಡುವಂಥದ್ದು, ಯಾವ ರೀತಿ ರೋಗ ಹರಡುತ್ತದೆ, ಈ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಸೊರಗು ರೋಗದ ರೋಗ ಲಕ್ಷಣಗಳೆಂದರೆ, ಮೊದಲಿಗೆ ಗಿಡದ ಕೆಳಗಿನ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಆನಂತರ ತುದಿ ಎಲೆಗಳು ಸಹ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಆಮೇಲೆ ರೋಗಕ್ಕೆ ತುತ್ತಾದ ಗಿಡ ಪೂರ್ತಿ ಒಣಗಿ ಸಾಯುತ್ತದೆ. ಹೀಗಾಗಿ ಇಡೀ ಗಿಡ ನಾಶವಾಗುವ ಸಾಧ್ಯತೆ ಈ ಸೊರಗು ರೋಗದಿಂದ ಇದೆ. ಅಂದ್ರೆ ಈಗ ಈ ರೋಗ ಬೇಸಿಗೆಯಲ್ಲಿ ಜಾಸ್ತಿ ಬರುವಂತದ್ದು, ಅಥವಾ ಮಳೆಗಾಲದಲ್ಲಿ ನೀರು ನಿಂತರೂ ಕೂಡ ಇಂಥ ಒಂದು ಸಮಸ್ಯೆ ಬರ್ತದೋ, ಹೇಗೆ ಇದು? ಈ ರೋಗ ಬೇಸಿಗೆಯಲ್ಲಿ ಜಾಸ್ತಿಯಾಗಿ ಕಂಡು ಬರ್ತದೆ. ಫಿಸೇರಿಯಂ ಸೊಲನಿ ಶಿಲೀಂಧ್ರವು ಬೇಸಿಗೆಯಲ್ಲಿ ಹೆಚ್ಚಾಗಿ ಕಂಡು ಬರೋದರಿಂದ ಅದರಿಂದ ಸೊರಗು ರೋಗ ಅನ್ನೋದು ಬೇಸಿಗೆಯಲ್ಲಿ ಜಾಸ್ತಿ ಕಂಡು ಬರ್ತದೆ. ಫಿಸೇರಿಯಂ ಎನ್ನುವಂಥ ಒಂದು ಶಿಲೀಂಧ್ರ ಮಣ್ಣಿನ ಮೂಲಕ ಬರುವಂತಹ ರೋಗ ಇದು. ಹಾ ಹೌದು ಸರ್, ಮಣ್ಣಿನಿಂದ ಬರುವ ರೋಗ. ಹೀಗಾಗಿ ಇದರ ನಿರ್ವಹಣೆ ಮಾಡುವ ಸಮಯದಲ್ಲಿ ಮಣ್ಣಿಗೆ 0.5 ಮೂರರಷ್ಟು ತಾಮ್ರದ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ತೋರಿಸಬೇಕು. ಇಲ್ಲ ಪ್ರತಿ ಗಿಡಕ್ಕೂ 1 ಗ್ರಾಂ ಕಾರ್ಬನ್ ಡೆನ್ಸಿಮ್ ಅನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಆ ದ್ರಾವಣವನ್ನು ಗಿಡದ ಬುಡದ ಸುತ್ತ ಸುರಿಯಬಹುದು. ಹೀಗೆ ಮಾಡುವಾಗ 1 ಗಿಡಕ್ಕೆ 2-5 ಲೀಟರ್ ದ್ರಾವಣ ಬೇಕಾಗ್ತದೆ. ಶಿಲೀಂಧ್ರ ನಾಶಕಗಳನ್ನು ಹೊರತುಪಡಿಸಿ ನಿರ್ವಹಣೆ ನೋಡೋದಾದರೆ ಕಾಂಪೋಸ್ಟ್ ಗೊಬ್ಬರ ಹಾಗೂ ಬೇವಿನ ಹಿಂಡಿಯನ್ನು ಯಥೇಚ್ಛವಾಗಿ ಬಳಸುವುದರಿಂದ ಕೂಡ ರೋಗ ನಿರ್ವಹಣೆ ಮಾಡಬಹುದು. ಇದಲ್ಲದೆ ಬಾಧಿತ ಗಿಡಗಳನ್ನು ನಾಶಪಡಿಸುವುದು ಉತ್ತಮ. ಈಗ ಬೇವಿನ ಹಿಂಡಿ ಹಾಕುವಂಥದ್ದು ಅಂದರೆ ಹೇಗೆ, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಯಾವ ಸಮಯದಲ್ಲಿ ಹಾಕುವಂಥದ್ದು? ಬೇವಿನ ಹಿಂಡಿಯನ್ನು 2-5 ಕೆಜಿ 1 ಗಿಡಕ್ಕೆ ಬೇವಿನ ಹಿಂಡಿಯನ್ನು ಹಾಕಬಹುದು. ಬೇವಿನ ಹಿಂಡಿಯನ್ನು ಹಟ್ಟಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಜೊತೆ ಮಿಶ್ರಣ ಮಾಡಿ 2-5 ಕೆಜಿಯಷ್ಟು ಪ್ರಮಾಣದಲ್ಲಿ ಬೇವಿನ ಹಿಂಡಿಯನ್ನು ಪ್ರತಿ ಗಿಡದ ಬುಡಕ್ಕೆ ಹಾಕುವುದರಿಂದ ಈ ರೋಗದ ನಿರ್ವಹಣೆಯನ್ನು ಮಾಡಬಹುದು. ಸಾಮಾನ್ಯವಾಗಿ ಫ್ಯುಜೇರಿಯಂ ವಿಲ್ಟ್ ಎನ್ನುವಂತಹದ್ದು ಬೇರುಗಳಿಗೆ ಬಾಧಿಸುವಂತಹ ಒಂದು ರೋಗ. ಸೊ ಬೇರನ್ನು ಸದೃಢವಾಗಿ ಮಾಡುವುದಕ್ಕೆ ಈ ಬೇವಿನ ಹಿಂಡಿಯು ಕೂಡ ನೆರವಾಗ್ತದೆ. ಸಾಮಾನ್ಯವಾಗಿ ಸೊರಗು ರೋಗವನ್ನು ಉಂಟು ಮಾಡುವ ಶಿಲೀಂಧ್ರ ಫ್ಯುಜೇರಿಯಂ ಸೊಲನಿ ಅನ್ನೋದು ಬೇರುಗಳನ್ನು ಬಾಧಿಸುವ ಶಿಲೀಂಧ್ರವಾಗಿರೋದ್ರಿಂದ ಈ ಬೇವಿನ ಹಿಂಡಿಯನ್ನು ಹಾಕುವುದರಿಂದ ಬೇರನ್ನು ಸದೃಢಗೊಳಿಸಬಹುದು. ಹೀಗಾಗಿ ರೋಗದ ತೀವ್ರತೆಯನ್ನು ಕಡಿಮೆಗೊಳಿಸುವ ಸಾಧ್ಯತೆ ಬೇವಿನ ಹಿಂಡಿಗೆ ಇದೆ. ಇನ್ನೊಂದು ಪ್ರಮುಖವಾದಂಥ ರೋಗ ತುಕ್ಕು ರೋಗ, ಇದು ಕೂಡ ಎಲೆಗೆ ಬಾಧಿಸುವಂತಹ ಒಂದು ರೋಗ. ಇದರ ಒಂದು ರೋಗ ಲಕ್ಷಣಗಳು ಯಾವ ರೀತಿ ಇರ್ತವೆ ಮತ್ತು ಯಾವ ರೀತಿ ಹರಡುತ್ತದೆ ಮತ್ತು ನಿರ್ವಹಣೆ ಕ್ರಮ ಹೇಗೆ? ತುಕ್ಕು ರೋಗ ಎನ್ನುವುದು ಯೂರೋಮೈಸಿಸ್ ಅಪ್ಸಿನಿ ಎನ್ನುವ ಶಿಲೀಂಧ್ರದಿಂದ ಬರುವಂಥದ್ದು. ಇದರ ರೋಗ ಲಕ್ಷಣ ಏನೆಂದರೆ ಮೊದಲಿಗೆ ಕಿತ್ತಳೆ ಬಣ್ಣದ ಚುಕ್ಕೆಗಳು ಎಲೆಗಳ ಮೇಲೆ ಉಂಟಾಗ್ತವೆ. ಇದೇ ಚುಕ್ಕೆಗಳು ನಂತರ ಕಂದು ಮಿಶ್ರಿತ ಕಪ್ಪು ಬಣ್ಣದ ಚುಕ್ಕೆಗಳಾಗಿ ರೂಪಾಂತರಗೊಳ್ತವೆ. ನಂತರ ಎಲೆಗಳ ಮೇಲೆಲ್ಲ ಹರಡಿದ ನಂತರ ಎಲೆಗಳು ಉದುರಲು ಶುರುವಾಗ್ತದೆ. ಇದು ಗಾಳಿಯಲ್ಲಿ ಹರಡುವ ರೋಗವಾಗಿದೆ. ಇದರ ನಿರ್ವಹಣೆ ಹೇಗೆ ಮಾಡೋದಂತಂದರೆ 0.5 ಮಿಲಿಲೀಟರ್ ಟ್ರೈಡಮಾರ್ಫ್ 50 EC ಅಥವಾ 1 ಗ್ರಾಂ ಕಾರ್ಬನ್ ಎಂಜಿಮ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ರೋಗ ಪೀಡಿತ ಗಿಡದ ಮೇಲೆ ಸಿಂಪರಣೆ ಮಾಡಬೇಕು. ಸಾಮಾನ್ಯವಾಗಿ ಇವೆಲ್ಲವೂ ಕೂಡ ಈಗ ಸೊರಗು ರೋಗ ಆಗ್ಬೋದು ಅಥವಾ ಈ ಏನು ಎಲೆ ಚುಕ್ಕೆ ರೋಗ ಆಗ್ಬೋದು, ಎಲೆ ಮಚ್ಚೆ ರೋಗ ಆಗ್ಬೋದು, ಅಥವಾ ರಸ್ಟ್ ಅಂತ ಒಂದು ರೋಗ ಆಗ್ಬೋದು, ಎಲೆಗಳಿಗೆ ಬಾಧಿಸುವಂತಹ ರೋಗಗಳು. ಗಿಡದ ನಿರ್ವಹಣೆ ಮಾಡುವಲ್ಲಿ ಒಂದು ಪ್ರಮುಖ ಅಂಶ ಏನು ಅಂತ ಅಂದ್ರೆ ಈಗ ಇದು ಗಿಡವನ್ನ ಪ್ರೂನಿಂಗ್ ಮಾಡ್ತೀವಲ್ಲ, ಅದರ ಒಂದು ಪ್ರಾಮುಖ್ಯತೆ ಏನು, ಇದನ್ನ ಮಾಡೋದ್ರಿಂದ ಏನು ಅನುಕೂಲ ಆಗ್ತದೆ? ಗಿಡದ ಸವರುವಿಕೆಯಿಂದ ಎಲೆಗಳ ಮೇಲೆ ಉಂಟಾದ ರೋಗಗಳು, ಹಿಂದಿನ ಸೀಸನ್ನಲ್ಲಿ ಈ ರೋಗಗಳು ಇರಬಹುದು, ರೋಗಾಣುಗಳನ್ನು ನಾಶಪಡಿಸಬಹುದು. ಈ ಸವರುವಿಕೆಯ ಪ್ರಾಮುಖ್ಯತೆ ರೋಗ ನಿರ್ವಹಣೆಯಲ್ಲಿ ಬಹಳ ಮುಖ್ಯವಾದದ್ದು. ಇನ್ನೊಂದು ಪ್ರಮುಖವಾದಂತಹ ರೋಗ ಎಲೆಗೆ ಬಾಧಿಸುವಂತಹದ್ದು ಈ ಬೂದಿ ರೋಗ ಅಥವಾ ಎನ್ನುವಂಥದ್ದು, ಎಲೆಯಲ್ಲಿ ಒಂದು ರೀತಿಯ ಬೂದಿ ಬಣ್ಣದ ಹಾಗೆ ಕಂಡು ಬರುವಂತಹದ್ದು, ಇದರ ಒಂದು ಲಕ್ಷಣ ಮತ್ತು ಯಾವ ರೀತಿ ಇದು ಹರಡುತ್ತದೆ ಮತ್ತು ನಿರ್ವಹಣಾ ಕ್ರಮ ಹೇಗೆ? ಬೂದಿ ರೋಗದ ರೋಗ ಲಕ್ಷಣಗಳೆಂದರೆ ಬೂದಿ ಬಣ್ಣ ಅಥವಾ ಬಿಳಿ ಬಣ್ಣದ ಚುಕ್ಕೆಗಳು ಎಲೆಯ ಹಿಂಭಾಗದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದರಿಂದ ಗಿಡದ ದ್ಯುತಿ ಸಂಶ್ಲೇಷಣ ಕ್ರಿಯೆ ಕುಂಠಿತವಾಗಿ ಇದರಿಂದ ಇಳುವರಿ ಕೂಡ ಕಡಿಮೆ ಆಗ್ತದೆ. ಇದರ ನಿರ್ವಹಣೆ ಮಾಡೋದು ಹೇಗೆ ಅಂತಂದರೆ ಪ್ರತಿ ಲೀಟರ್ ನೀರಿನಲ್ಲಿ 2 ಗ್ರಾಂ ಆಕ್ಸಿಥಯೋಕ್ವಿನಾಕ್ಸ್ ಅಂದರೆ ಮಾರುಕಟ್ಟೆಯಲ್ಲಿ ಮೋರ್ಸ್ಟಾನ್ ಎನ್ನುವ ಹೆಸರಿನಲ್ಲಿ ಸಿಗ್ತದೆ, ಇದನ್ನು ಬೆರೆಸಿ ಬೂದಿ ರೋಗ ಕಂಡು ಬಂದಾಗ ಅದನ್ನು ಸಿಂಪರಣೆ ಮಾಡಬೇಕು. ಇದಲ್ಲದೆ ಬೇರುಗಂಟು ಜಂತು ಹುಳು ರೋಗವು ಮಲ್ಲಿಗೆಯಲ್ಲಿ ಕಂಡುಬರುವ ಒಂದು ತೊಂದರೆಯಾಗಿದೆ. ಇದು ಗಿಡದ ಬೆಳವಣಿಗೆಯನ್ನು ಕುಂಠಿತಗೊಳಿಸಿದೆ, ಯಾಕಂದರೆ ಇದು ಬೇರುಗಳಲ್ಲಿ ಗಂಟುಗಳನ್ನು ಉಂಟು ಮಾಡಿ ಬೇರಿನ ಪೋಷಕಾಂಶ ಮತ್ತು ನೀರನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಕಡಿಮೆಗೊಳಿಸುತ್ತದೆ. ಇದರಿಂದಾಗಿ ಗಿಡದ ಬೇರುಗಳು ದುರ್ಬಲಗೊಳ್ಳುತ್ತವೆ ಮತ್ತು ಇಳುವರಿಯೂ ಕಡಿಮೆ ಆಗ್ತದೆ. ನಂತರ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಇಡೀ ಗಿಡ ನಾಶ ಹೊಂದುವ ಸಾಧ್ಯತೆ ಕೂಡ ಈ ರೋಗದಿಂದ ಉಂಟಾಗ್ತದೆ. ಇದರ ನಿರ್ವಹಣೆ ಹೇಗೆ ಮಾಡೋದಂತಂದರೆ ಪ್ರತಿ ಗಿಡದ ಬುಡದಲ್ಲಿ ಬೇರು ಸಡಿಲಗೊಳಿಸಿ 20 ಗ್ರಾಂ ಕಾರ್ಬೋಫ್ಯೂರಾನ್ ಹರಳು ಸೇರಿಸಿ ತೆಳುವಾಗಿ ನೀರು ಕೊಡಬೇಕು. ಇದಲ್ಲದೆ ಬೇವಿನ ಹಿಂಡಿಯನ್ನು ಕೂಡ ಭೂಮಿಗೆ ಹೆಚ್ಚಾಗಿ ಸೇರಿಸುವುದರಿಂದ ಈ ರೋಗದ ನಿರ್ವಹಣೆಯನ್ನು ಮಾಡಬಹುದು. ಮಲ್ಲಿಗೆ ಕೃಷಿಯಲ್ಲಿ ಎದುರಿಸುವಂತಹ ಇನ್ನೊಂದು ಪ್ರಮುಖವಾದಂತಹ ಸಮಸ್ಯೆ ಪಾಚಿಯ ಸಮಸ್ಯೆ. ಇದರ ಒಂದು ಲಕ್ಷಣಗಳು ಯಾವ ರೀತಿ ಇರ್ತದೆ, ಯಾವ ರೀತಿ ಗಿಡಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ ಮತ್ತು ಇದರ ಒಂದು ನಿರ್ವಹಣೆ ಕ್ರಮ ಅಂದರೆ ಹೇಗೆ? ಈ ಪಾಚಿ ಸಮಸ್ಯೆ ಅನ್ನೋದು ಕರಾವಳಿ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳುವುದರಿಂದ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಗಿಡದ ಕಾಂಡದ ಮೇಲೆ ಹಸಿರು ಬಣ್ಣದ ಪಾಚಿ ಉಂಟಾಗ್ತದೆ. ಬಿಸಿಲು ಬಿದ್ದ ನಂತರ ಇದು ಕಪ್ಪು ಬಣ್ಣಕ್ಕೂ ತಿರುಗಬಹುದು. ಇದರ ನಿರ್ವಹಣೆ ಹೇಗೆ ಮಾಡೋದಂತಂದ್ರೆ, ಯಾವ ರೀತಿ ಹಾನಿ ಆಗ್ತದೆ? ಕಾಂಡದ ಮೇಲೆ ಪಾಚಿ ಬೆಳೆಯುವುದರಿಂದ ಅವು ಗಿಡದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ತವೆ. ಇದರಿಂದಾಗಿ ಗಿಡ ದುರ್ಬಲಗೊಳ್ಳುವ ಸಾಧ್ಯತೆ ಹೆಚ್ಚು. ಈ ರೋಗದ ಈ ಶೈವಲದ ನಿರ್ವಹಣೆಗೆ ಸುಣ್ಣದ ನೀರನ್ನು ಪಾಚಿ ಕಟ್ಟಿದ ಕಾಂಡದ ಮೇಲೆ ಎರಚುವುದರಿಂದ ರೋಗದ ತೀವ್ರತೆ ಮತ್ತು ರೋಗವನ್ನು ಸಂಪೂರ್ಣವಾಗಿ ಕಡಿಮೆಗೊಳಿಸಬಹುದು. ಪಾಚಿಯ ಬಾಧೆ ಜಾಸ್ತಿ ಆದಾಗ ಇಡೀ ಗಿಡವೇ ಸತ್ತು ಹೋಗುವಂತ ಸಾಧ್ಯತೆ ಉಂಟ? ಗಿಡ ಸತ್ತು ಹೋಗುವ ಸಾಧ್ಯತೆ ಕಡಿಮೆ, ಯಾಕೆಂದರೆ ಇದು ಮಳೆಗಾಲದಲ್ಲಿ ಮಾತ್ರ ಹೆಚ್ಚಾಗಿ ಕಂಡು ಬರುತ್ತದೆ. ಮಳೆಗಾಲ ಮುಗಿದ ನಂತರ ಇದು ತನ್ನಂತೆಯೇ ಕಡಿಮೆ ಆಗ್ತದೆ. ಹಾಗಾಗಿ ಇಡೀ ಗಿಡ ಸತ್ತು ಹೋಗುವ ಸಾಧ್ಯತೆ ಕಡಿಮೆಯು. ಸ್ವಾತಿ ಶೆಟ್ಟಿ ಅವರೇ, ಒಳ್ಳೆಯದು. ಮಲ್ಲಿಗೆಯಲ್ಲಿ ಬಾಧಿಸುವಂತಹ ಪ್ರಮುಖ ರೋಗಗಳು ಮತ್ತು ಅವುಗಳ ಒಂದು ಸಮಗ್ರ ನಿರ್ವಹಣಾ ಕ್ರಮ ಅಂದರೆ ಏನು, ಯಾವ ರೀತಿ ಮಾಡಬೇಕು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಲ್ಲಿಗೆ ಬೆಳೆಯಲ್ಲಿ ರೋಗ ನಿರ್ವಹಣೆ ಈ ಕುರಿತು ಬ್ರಹ್ಮ ಅವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಸ್ವಾತಿ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಈಗ ಕೇಳಿ ಪುತ್ತೂರು ನರಸಿಂಹನಾಯಕ್ ಹಾಡಿರುವ ಭಕ್ತಿಗೀತೆಗಳು. ಮಹಾಲಸಾ ನಾರಾಯಣಿ ಜಯ ಜಗಪಾಲನ ಪಾರಾಯಣಿ ಜಯ ಮಹಾಲಸಾ ನಾರಾಯಣಿ ಜಯ ಜಗಪಾಲನ ಪಾರಾಯಣಿ ಜಯ ನಾರದ ವಂದ್ಯ ಜನನೆ ಜಯ ನಾರದ ವಂದ್ಯ ಜನನಿ ಜಯ ನೀರಜ ನಯನಿ ಜಯ ನೀರಜ ನಯನಿ ಜಯ ಮಹಾಲಸಾ ನಾರಾಯಣಿ ಜಯ ಜಗಪಾಲನ ಪಾರಾಯಣಿ ಜಯ ಮಹಾಲಸಾ ನಾರಾಯಣಿ ಜಯ ಜಗಪಾಲನ ಪಾರಾಯಣಿ ಜಯ ಶಂಖ ಚಕ್ರ ಗದಾ ಪದ್ಮಧಾರಿಣಿ ಜಯ ಶಂಖ ಚಕ್ರ ಗದಾ ಪದ್ಮಧಾರಿಣಿ ಜಯ ಪದ್ಮವಿಭೂಷಿಣಿ ಜಯ ಪದ್ಮನಿವಾಸಿನಿ ಜಯ ಪದ್ಮವಿಭೂಷಿಣಿ ಜಯ ಪದ್ಮನಿವಾಸಿನಿ ಜಯ ಆದಿ ಅನಾದಿ ಅನಂತರೂಪಿಣಿ ಜಯ ಆದಿ ಅನಾದಿ ಅನಂತರೂಪಿಣಿ ಜಯ ಸ್ಥಿತಿ ಲಯಕಾರಿಣಿ ಜಯ ಸ್ಥಿತಿ ಲಯಕಾರಿಣಿ ಜಯ ಕಲಿಮಲಹಾರಿಣಿ ಜಯ ಕಲಿಮಲಹಾರಿಣಿ ಜಯ ಮಹಾಲಸಾ ನಾರಾಯಣಿ ಜಯ ಜಗಪಾಲನ ಪಾರಾಯಣಿ ಜಯ ಮಹಾಲಸಾ ನಾರಾಯಣಿ ಜಯ ಜಗಪಾಲನ ಪಾರಾಯಣಿ ಜಯ ರಾಜ ರಾಜೇಶ್ವರಿ ಜಯ ದುರ್ಗಾ ಪರಮೇಶ್ವರಿ ಜಯ ಗೌರಿ ಶಿವಶಂಕರಿ ಜಯ ಜಯ ಜಗದೀಶ್ವರಿ ದೇವಿ ಸತತ ಭಕ್ತಿ ದೇಯಿ ದೇವಿ ಸತತ ಭಕ್ತಿ ದೇಯಿ ಲಕ್ಷ್ಮೀ ನಾರಾಯಣೀ ದೇವಿ ನಿರಂತರ ಜ್ಞಾನ ದೇಯಿ ದೇವಿ ನಿರಂತರ ಜ್ಞಾನ ದೇಯಿ ನಾರಾಯಣ ಪ್ರಿಯ ನಾರಾಯಣೀ ನಾರಾಯಣ ಪ್ರಿಯ ನಾರಾಯಣೀ ನಾರಾಯಣ ಪ್ರಿಯ ನಾರಾಯಣೀ ನಾರಾಯಣ ಪ್ರಿಯ ನಾರಾಯಣಿ ಜಯ ಮಹಾಲಸಾ ನಾರಾಯಣಿ ಜಯ ಜಗಪಾಲನ ಪಾರಾಯಣಿ ಜಯ ಮಹಾಲಸಾ ನಾರಾಯಣಿ ಜಯ ಜಗಪಾಲನ ಪಾರಾಯಣಿ ಜಯ ನಾರದ ವಂದ್ಯ ಜನನಿ ಜಯ ನಾರದ ವಂದ್ಯ ಜನನಿ ಜಯ ನೀರಜ ನಯನಿ ಜಯ ನೀರಜ ನಯನಿ ಜಯ ಮಹಾಲಸಾ ನಾರಾಯಣಿ ಜಯ ಜಗಪಾಲನ ಪಾರಾಯಣಿ ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಚಿಕ್ಕ ಹನುಮಂತ